ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಲೋಣಿ, ಕಾರ್ಯದರ್ಶಿಗಳಾದ ಸಿದ್ದಗೊಂಡ ರುದ್ರಗೌಡರ್ ಮತ್ತು ಸಂಘದ ಎಲ್ಲ ನಿರ್ದೇಶಕ ಮಂಡಳಿ ಹಾಗೂ ಎಲ್ಲ ಸದಸ್ಯರುಗಳು ಮನವಿ ಮಾಡಿದ್ದಾರೆ. ಜರುಗಲಿರುವ ಸ್ಥಳ ವಿಜಯಪುರ ಜಿಲ್ಲೆಯ ತಿಕೋಟಾ ಪಟ್ಟಣದ ಕನಕದಾಸ ಭವನದಲ್ಲಿ ಇದೇ ಸೆಪ್ಟೆಂಬರ್ 21, 22 ಹಾಗೂ 23ರಂದು ಬೆಳಿಗ್ಗೆ 10 ಗಂಟೆಗೆ. ರೈತ ಬಾಂಧವರೇ, ಮರೆಯದೆ ಭಾಗವಹಿಸಿ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ. ಕೇಳಿ ಹೋಮಿಯೋ ಕೃಷಿ. ಇಂದಿನ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆ ಅತಾಲಟ್ಟಿ ಗ್ರಾಮದ ಹಿರಿಯ ರೈತರಾದ ಪಾಂಡು ಭೀಮು ರಾಠೋಡ್ ಅವರೊಂದಿಗೆ ತೊಗರಿ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್, ಎಸ್ ರುಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ವಿಜಯಪುರ ಜಿಲ್ಲೆ ಅತಾಲಟ್ಟಿಯ ಪಾಂಡು ಭೀಮು ರಾಠೋಡ್ ಅವರು ನಮ್ಮ ಜೊತೆಗಿದ್ದಾರೆ. ಹಿರಿಯ ರೈತರಿದ್ದಾರೆ, ಅನೇಕ ವರ್ಷಗಳಿಂದ ಅವರು ಕೃಷಿ ಒಳಗೆ ತೊಡಕೊಂಡಿದ್ದಾರೆ. ಅವರು ಲಾವಣಿ ಮೇಲೆ ಕೃಷಿ ಮಾಡ್ತಾ ಇರುವಂಥವ್ರು. ಸುಮಾರು 20-25 ಎಕರೆ ಜಮೀನೊಳಗೆ ಪ್ರತಿ ವರ್ಷ ಕೃಷಿ ಮಾಡಿ ಅವರ ಒಂದು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅವರ ಅನುಭವಗಳಲ್ಲಿ ಇತ್ತೀಚೆಗೆ 2 ವರ್ಷ ಆಯಿತು ಹೋಮಿಯೋ ಕೃಷಿ ಬಗ್ಗೆ ಅವರು ಆಸಕ್ತಿ ವಹಿಸಿ ಹೋಮಿಯೋ ಕೃಷಿಯನ್ನು ತೊಗರಿ ಬೆಳೆಯೊಳಗೆ ಉಪಯೋಗ ಮಾಡ್ತಾ ಇದ್ದಾರೆ. ಅವರ ಕೃಷಿ ಯಾವ ರೀತಿ ನಡೆದದ, ಈ 2 ವರ್ಷಗಳಲ್ಲಿ ಅವರ ಅನುಭವಗಳು ಏನದಾವ ಅನ್ನೋದನ್ನ ಅವರಿಂದ ಕೇಳೋಣ. ಪಾಂಡು ಭೀಮು ರಾಠೋಡ್ ಅವರೇ, ತಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. 20-25 ಎಕರೆ ಒಳಗೆ ನೀವು? ನಾವು 15-20 ಎಕರೆ ತಂದು ತೊಗರಿ ಹಾಕ್ತೇವ್ರಿ. ತೊಗರಿನೇ ಹಾಕ್ತೀರಿ? ಹುಲ್ಲೆಲ್ಲ ತೊಗರಿ ಹಾಕ್ತೀರಿ? ಒಂದೇ ಬೆಳೆ? ಹಾ ರೀ, ಒಂದೇ ಬೆಳೆ ಮಾಡ್ತೇವ್ರಿ. ಉಳ್ಕಿದ ಏನೈತಿ, 1 ಎಕರೆ 2 ಎಕರೆ ಜ್ವಾಳ ಮಾಡ್ಕೊತೇವ್ರಿ. ಉಳ್ಕಿದ 1 ಎಕರೆ 1.5 ಎಕರೆ ಹೂ ಇರ್ತೈತಿ. ಹೂವಿನ ಬೆಳೆನು ಮಾಡ್ತಾ ಇದ್ದೀವಿ. ಹೂವಿನ ಬೆಳೆ ನಮ್ದು ಖಾಯಂ ರೀ. ಇನ್ ನೀರಾವರಿ ಐತಿ ನಿಮಗೆ ವ್ಯವಸ್ಥೆ? ಹ್ಞೂ ಅದಾವ. ಬೋರ್ವೆಲ್ ಅದಾವ. ಬೋರ್ವೆಲ್ದಿಂದ ಸಾಕಷ್ಟು ನೀರು ಅದಾವ್ರಿ. ಹೂವಿನ ಬೆಳೆಗಳಿಗೆ ಸಾಕಷ್ಟು? ಹೂವಿನ ಬೆಳೆಗೆ ಸಾಕತ್ತ. ಉಳ್ಕಿದೇನ್ ನಾವು ಬರೇ ಒಣ ಬೇಸಾಯ. ಒಣ ಬೇಸಾಯ ಎಲ್ಲ ತೊಗರಿ ಆಯ್ತು, ಆಮೇಲೆ ಜೋಳ ಆಯ್ತು. ಜೋಳ ಆಯ್ತು, ಒಣ ಬೇಸಾಯದೊಳಗೆ ಆಗ್ತದೆ. ಮತ್ತೆ ಇಲ್ಲಿ ವಿಜಾಪುರದೊಳಗೆ ಸ್ವಲ್ಪ ಮಳೆ ಕಡಿಮೆ, ಅವಾಗ ಮತ್ತೆ ಹೆಂಗ್ ಮಾಡ್ತೀರಿ? ಆ ತೊಗರಿಗೆ ಮತ್ತೆ ಏನು ಇವರು ಇದ್ರಲಿಂದ ಒಂದ್ ಸ್ವಲ್ಪ ತ್ಯಾವ ಇದು ಹೆಚ್ಚು ಕೊಡ್ತಾರೆ. ಇದು ಇವ್ರ ಔಷಧ ಹಚ್ಚನ್ನ, ಹೋಮಿಯೋ ಔಷಧ ಈಗ ಬಳಸಾಕತ್ತೀರಿ ನೀವು? 2 ವರ್ಷ ಆಯ್ತು ಬಳಸಾಕತ್ತೀರಿ. ಇದು ವ್ಯತ್ಯಾಸ ಗೊತ್ತಾಗ್ಯದ ನಿಮಗೆ? ಗೊತ್ತಾಗ್ಯದ. ತೇವಾಂಶ ಸಹಿತ ಅನುಕೂಲ ಮಾಡಿ ಕೊಡ್ತಾ ಅಂತ ಮಾಡಿ ಕೊಡ್ತಾರೆ. ಅಡ್ಡಿ ಇಲ್ಲ, ನೀವು ಬಹಳ ಚಲೋ ಅಬ್ಸರ್ವ್ ಮಾಡಿರಿ, ಗಮನಿಸಿದ್ರಿ. ಇಲ್ರಿ, ಅದ್ ನಾವು ಅದನ್ನು ಇದನ್ನ ನೋಡ್ಯಾರ ನಾವು ಇದು ಮಾಡಿ. ಹೌದಾ? ಮೊದ್ಲು ಹೆಂಗ ಆಗ್ತಿತ್ತು? ಮೊದ್ಲ ಮಳಿ ಬಹಳ ದಿವಸ ಹೋಯ್ತು ಅಂತಂದ್ರ ಅವಾಗ ಅವಾಗೇನ್ರಿ ಅಲ್ಲಲ್ಲಿ ಸಿಡಿ ಆಯ್ದು ಹೋಗ್ತಿತ್ರಿ. ಬಹಳ ಹೆಚ್ಚಾಗ ನಮ್ಮ ಮಳಿ ಸುಟ್ಟಂಗ ಆಗ್ತಿದ್ದು. ಕಾಯಿ ಆದ್ರೂ ಅವು ಗಿಡಾನೇ ಸುಡ್ತಿವ್ರಿ ಪೂರಾನೇ. ಇವ್ರ ಇದಕ್ಕ ಸುಡಂಗಿಲ್ರಿ, ಕಮ್ಮ ಅದಾವ. ಅದು ಯಾವಾಗ ಗೊತ್ತಾಯ್ತು ನಿಮಗೆ? ಈಗ 2 ವರ್ಷದ ಹಿಂದೆ? 2 ವರ್ಷ ಈಗ. 2 ವರ್ಷ ಬಂದ್ರಿ ನಿಮ್ಗೆ? ಇವ್ರ ಔಷಧ ಇದು ಮಾಡಿದ ಬೆಳಕೆ ನಮಗ್ ಗೊತ್ತಾಗ್ಯದ್ರಿ. ಇಲ್ಲ ನಾವು 2 ಎಕರೆ ಗಟ್ಲೆ ಕಿತ್ತಿಗರಿ ಮತ್ತ ಹೊಳಿ ಉಲ್ಟ ಇದು ಮಾಡ್ಯಾವ್ರಿ. ಅಟ್ ಸಿಡಿ ಹಾಯ್ತಿದ್ರು. ಇವ್ರ ಇದ್ರಿಂದ ಏನೂ ಆಗಿಲ್ಲ. ಏನು ಹೆಂಗ್ ಉಪಯೋಗ ಮಾಡ್ತಾ ಇದ್ರಿ ತೊಗರಿ ಬೆಳಿಗ್ಗೆ? ಏನಂತ ಉಪಯೋಗ ಮಾಡ್ತಾ ಇದ್ರಿ? ನಾವು ಬೀಜಕ್ಕೆ ಬಿತ್ತಾಗೆ ಹಚ್ಚಿವಿ. ಬೀಜೋಪಚಾರ ಮಾಡ್ತೀರಿ? ಆ ಔಷಧ ಅವ್ರ ಕಡೆ ತಗೊಂಡ್ ಬಂದು ಬೀಜೋಪಚಾರ ಮೊದ್ಲು ನಿಮಗೆ ತೋರಿಸಿದ್ರೆ ಬೀಜೋಪಚಾರ ಹೆಂಗ್ ಮಾಡ್ಬೇಕು ಏನು ಔಷಧದಿಂದ? ಏನಿಲ್ರಿ, ಬಿತ್ತಕ್ಕಿಂತ ಮೊದ್ಲು ಒಂದ್ ತಾಸು ಏನೈತಿ ಅದನ್ನ ಎಲ್ಲ ಕಲಿಸ್ಕರಿಂದ ಒಂದ್ ಜರ ಆರಕ್ ಬಿಡುದ್ರಿ ತೆಳಗ, ಅಲ್ಲಿ ಚಾಲು ಮಾಡ್ಬಿಟ್ಟು. ಅದನ್ನೇನು ನೀವೇ ಮಾಡ್ತಾ ಇದ್ರಿ? ನಿಮ್ಮ ನಿಮ್ ಕುಟುಂಬದೊಳಗ? ಇಲ್ಲ, ನಾವೇ ಮಾಡ್ತೇವ್ರಿ. ನೀವೇ ಮಾಡ್ತೀರಿ? ನೀವೇ ಮಾಡಿ. ಮೊದ್ಲಾದ್ರೂ ನೀವು ಬೀಜೋಪಚಾರ ಮಾಡ್ತಾ ಇದ್ರಿ? ಮೊದ್ಲು ಏನು ಮಾಡ್ತಿದ್ರಿ? ಮೊದ್ಲು ಏನು ಮಾಡ್ತಿದ್ರಿ? ಬರೀ ಗೊಬ್ಬರ, ಇದು ಸರ್ಕಾರಿ ಗೊಬ್ಬರ ಅದೇ ಅಷ್ಟೇ ಹಾಕ್ತಿದ್ದೆ. ಜೈವಿಕ ಗೊಬ್ಬರನು ಮಾಡ್ತಿರ್ಲಿಲ್ಲ ನೀವು? ಇದಕ್ಕ ಬೀಜೋಪಚಾರ ಏನು ಮಾಡ್ತಾ ಇರ್ಲಿಲ್ಲ ಅವಾಗ? ಏನು ಟ್ರೈಕೋಡರ್ಮಾ ಅವು ಬರ್ತಾವ, ಅದರದ್ದು ಏನು ಮಾಡ್ತಾ ಇರ್ಲಿಲ್ಲ. ಇವರ್ಲಿಂದ ನಾವು ಅದನ್ನ ಈಗ ಮಾಡಿತು. ಅಂದ್ರೆ ಹೋಮಿಯೋ ಔಷಧ ಬೀಜೋಪಚಾರದಿಂದ ಶುರು ಮಾಡಿದ್ರಿ. ಬೀಜೋಪಚಾರ ಆಯ್ತು, ಅದ್ರ ನಂತರ ಏನು ನಿಮಗ ಮೊಳಕೆ ಹೆಂಗ ಅನಿಸ್ತು? ನಿಮ್ ಮೊಳಕೆ ಚಲೋ ಬರ್ತಾವ್ರಿ. ಫಸ್ಟ್ ಏಳಾಗೇನೈತ್ರಿ ಅಗ್ದಿ ಭಾರಿ ಇದು ಆಗ್ತದ. ಅವು ಬಿತ್ತಾನೆ ಬ್ಯಾರೆ ಆಗ್ತೈತಿ, ಇದು ಬಿತ್ತಾನೆ ಬ್ಯಾರೆ ಆಗ್ತೈತಿ. ಮೊಳಕೆ ಬಾಳ ಪ್ಯೂರ್ ಬರ್ತಾವ್ರಿ. ಮತ್ತ ಸೈಜ್ ಬಡ್ಡ್ಯಾಗ ದಪ್ಪ ಬರ್ತಾವ್ರಿ. ಇದು ಬೇರೆ ಅಂದ್ರೆ ಒಟ್ಟ ಸದೃಢ ಸಸಿಗಳು ಇರ್ತಾವ. ಹಾ ರೀ, ಸಸಿ ಹುಸಿ ಹೋಗಿಲ್ಲ? ಇಲ್ರಿ, ಹೋಗಲ್ಲ. ಮುಂದೆ ಬೆಳವಣಿಗೆ ಆಗುವಾಗ ಹೆಂಗ ಕಾಣಿಸ್ತದೆ? ಬೆಳವಣಿಗೆ ಆದಾಗ ಮತ್ತೆ ಅದು ಪಿಂಡೆ ಬರ್ತಾರೆ ಗಿಡ. ಅದು ಈಗೇನ್ ನಾವು ಸರ್ಕಾರಿ ಗೊಬ್ಬರ ಹಾಕಿ ಬಿತ್ತೇವು, ಅದಕ್ಕ ಇವು ದಿಪ್ಪ ಬರ್ತಾವ್ರಿ ಕಡ್ಡಿ, ಅವ್ ತಿಳು ಹಾಕಾವ್ರಿ. ಮತ್ತ ಇದು ಹಸರಾಗ್ತೈತಿ ತಪ್ಪಲ, ಅದು ಒಂದ್ ಸ್ವಲ್ಪ ಹಳದಿ ಒಳಗೆ ಹೋಗ್ತದ್ರಿ. ಅದಷ್ಟೇ ನಾವು ಇದು ಮಾಡೇವ್ ನೋಡ್ರಿ. ಅಡ್ಡಿಲ್ಲ. ಈಗ ಒಂದ್ ಬೆಳೆ ಪೂರಾ ತಗೊಂಡಿರಿ ತೊಗರಿ ಬೆಳೆ. ಈಗ ತೊಗರಿ ಒಳಗ ಹೂ ಉದುರುದಾಗ್ಲಿ, ಕಾಯಿ ಉದುರುದಾಗ್ಲಿ, ಸಣ್ಣ ಚಳಿ ಉದುರುದಾಗ್ಲಿ, ಕಮ್ರೆ ಇವೇನಾರೇ ನೀವು ಗಮನಿಸಿರಿ? ಗಮನಿಸಿವ್ರಿ. ಆದ್ರೆ ಕಮ್ಮ ಈ ಉತ್ತರಗಟ್ಟಲೆ ಅಟ್ಟು ಹೂ ಉದುರಂಗಿಲ್ಲ. ಹೌದಲ್ಲ? ಹಾರೀ, ಮೊದ್ಲಿಂದ ಸಮಸ್ಯೆ ಐತಿ ಐತಿ ಅದು. ತೊಗರಿ ಒಳಗ ಹೂ ಉದುರ್ತಾವ? ಅವು ಏನ ಇದು ಕ್ಲೈಮೇಟ್ ಮ್ಯಾಗ್ರಿ ಹೂ ಉದುರ್ತಿದ್ವು. ಆದ್ರ ಇವ್ ನೂರಕ್ಕ ಒಂದ 75% ಇವ್ರು ಇದು ಆಗ್ತದ, ಅದು 50 ಹೋಗ್ತಿತ್ತು. ಓಹೋಹೋಹೋ, ಅಂದ್ರ ಸಾಕಷ್ಟು ಹೂ ಉದುರುದು ಕಡಿಮೆ ಆಗ್ಯದ. ಕಡಿಮೆ ಆಗ್ತದ. ಅಡ್ಡಿ ಇಲ್ಲ. ಒಂದು ಒಳ್ಳೆ ಪ್ರಯೋಗ ನೀವು ನೋಡಿದ್ರಿ, ಹೂ ಉದುರಲಾರದು ಅಥವಾ ಹೂ ಕಡಿಮೆ ಉದುರು ಅಂತದ್ದು. ಕಾಯಿ ಸೈಜ್, ಆಮೇಲೆ ಕಾಳಿನ ಸೈಜು, ಕಾಯಿ ಸೈಜ್ ಕಾಳು ಇವು ಏನಾಯ್ತು ಬೋರ್ ಬರ್ತಾವ್ರಿ. ಇದಕ್ಕ ಇದು ಆಗಂಗಿಲ್ಲ, ಹುಳುಕ್ ಹುಳುಕ್ ಖಂಡ. ಖಂಡ ಆಗುದು? ಹಾ, ಖಂಡ ಆಗುದು ಕಮ್ಮರಿ. ಕಡಿಮೆ ಅದು? ಖಂಡ ಆಗುದು ಕಡಿಮೆ ಅದು. ಕಡಿಮೆ. ಮತ್ತ ಕಾಳ ಸೈಜ್ ಕಲರ್ ಶೈನಿಂಗ್ ಬರ್ತಾವ್ರಿ ಕಾಳ. ನೋಡಿದ ಕೂಡಲೇ ಅದು ವ್ಯತ್ಯಾಸ ಗೊತ್ತಾಗುತ್ತೆ, ಇದರಲ್ಲೇ ಬೆಳೆದದ, ಇದು ರಾಸಾಯನಿಕದಿಂದ ಬೆಳೆದ. ನಾವು ಮತ್ತೆ ಅದು ಒಂದು ವರ್ಷ ಗೊತ್ತಾಗ್ತದ ನಮ್ಗೆ, ಇದು ಹೋದ ವರ್ಷ ಹಿಂಗಾಯ್ತು, ಈ ವರ್ಷ ಹಿಂಗಾಯ್ತು ಅಂತ ಹೇಳಿ ಗೊತ್ತಾಗ್ತದೆ. ಈಗ ಬೇರೆಯವ್ರಿಗೆ ತೋರಿಸಿರಿ ನೀವು, ಹಿಂಗ ನೋಡ್ರಿ ಹಿಂಗ ಕಾಳು ಹಿಂಗ ಬಂದವ್ ಬಂದು ಔಷಧ ನೋಡ್ಕೊಂಡ್ರಿ. ಬೇರೆನು ಒಯ್ದಾರ್ರಿ ಔಷಧಗಳು, ನಮ್ ಕೇಳಿ ಕೇಳಿ ಒಯ್ದಾರ. ಎಷ್ಟು ಮಂದಿಗೆ ಕೊಡಿಸಿರಿ ನೀವು? 4 ಒಯ್ದಾರ್ರಿ, ದೊಡ್ಡ ದೊಡ್ಡ 50 ಹೊಲದವ್ರು ಒಯ್ದಾರ್ರಿ ಅವರು. ಮತ್ತ ಅವರಲ್ಲಿ ಏನು ರಿಸಲ್ಟ್ ಏನಾರ ಹೇಳ್ಯಾರ ನಿಮಗೆ? ಹಾ, ಹೇಳ್ಯಾರ ಅವರು ಚಲೋ ಅದಾವ ಅಂತ ಹೇಳ್ಯಾರ. ಆದ್ರೆ ನಾವು ಹೋಗಿ ನೋಡಿಲ್ಲ. ನೋಡಿಲ್ಲ ಅವ್ರು ಏನೈತಿ ಚಲೋ ಐತೆ ಅವ್ರಿಗೆ ತೃಪ್ತಿ ಆಗ್ಯದ. ಹಾ ರೀ, ಅಂದ್ರ ಬೇರೆಯವ್ರಿಗೂ ಕೂಡ ನೀವು ನಿಮ್ಮ ಅನುಭವಗಳನ್ನ ಹಾಕಿದ್ರಿ. ನಾವು ಹೇಳ್ಯಾವ್ರಿ, ನಮ್ಗೆ ಕೇಳ್ಯಾರ ನಾವು ಅವ್ರಿಗೆ ಹೇಳೇವ್ನ. ಅಡ್ಡಿಲ್ಲ, ಎಲ್ಲ ಇದು ಮಾಡಿ. ಅಡ್ಡಿಲ್ಲ. ಈಗ ಏನು ಇಳುವರಿ ಬಗ್ಗೆ ನಾವು ಮಾತಾಡೋದಾಯ್ತಪ್ಪ ಅಂತಂದ್ರೆ, ಮೊದ್ಲು ಎಷ್ಟು ಇಳುವರಿ ಬರ್ತಿತ್ತು, ಈಗೇನ ಈ ಹೋಮಿಯೋ ಔಷಧ ಬಳಸಿದ ನಂತರ ಏನೋ ಬದಲಾವಣೆಗಳಾಗ್ಯಾವ? ಬದಲಾವಣೆ ಆಗ್ತಾರೆ. ಯಾಕಂದ್ರೆ ಸೈಜ್ ಬದಲಾವಣೆ ಆಗ್ಯದ ಅಂತ ಹೇಳಿದ್ರಿ, ದೊಡ್ಡದಾಗ್ಯದ ಅಂತ ಹೇಳಿದ್ರಿ? ಇಲ್ಲ ಇಲ್ಲ, ಬದಲಾವಣೆ ಆಗ್ತಾರೆ. ಅದು ಹೆಚ್ಚು ಕಮ್ಮಿ ಇದು ಆಗ್ತದಲ್ರಿ, ಸೈಜ್ ಹೆಚ್ಚಾಗ್ತದ? ಸೈಜ್ ಹೆಚ್ಚಾಗ್ತದ್ರಿ. ಮತ್ತ ಇವು ಈಗ ನಾವು ಫಸ್ಟಿಗೆ ನಾವು ಮೊದ್ಲಿನ ಇದಕ್ಕ ಎಕರೆಗೆ 2 ಬೇಡ 3 ಕಟ್ಟ ಬೆಳಿಬೇಕ ರಗಡಾಗ್ತಿತ್ರಿ. ಅದ್ರಲಿಂದ 3-4 ಬಿದ್ದಾವ್ರಿ. ಕಟ್ಟ ಹೆಚ್ಚದು ಕಟ್ಟಾರಿ, 75 ಚೀಲಗಳು. ನಾನೇನ್ ಕೇಳಿದೆ, ಈಗ ಮೊದ್ಲು ನಿಮ್ಗೆ ಎಷ್ಟು ಇಳುವರಿ ಬರ್ತಿತ್ತು? 2 ಬರ್ತಿತ್ತು, 2 ಚೀಲ ಬರ್ತಿತ್ತು. ಈಗ 3 ಬಂದದ್ರಿ. ಈಗ 3 ಬಂದದ ಅಂದ್ರೆ ಬಹಳಷ್ಟು ವ್ಯತ್ಯಾಸ ಆಯ್ತು ನಿಮಗೆ. ಇನ್ನ ನೀವು ಇದ್ರೊಳಗೆ ಸಾಕಷ್ಟು ಸುಧಾರಣೆ ಮಾಡ್ಕೊಳ್ಬಹುದು. ಈಗ ತೊಗರಿಗೆ ಕುಡಿ ಚೂಟುದು ಅದೇನಾದ್ರೂ ಮಾಡಿಲ್ರಿ? ನಮ್ ಬಕ್ಕಳ ಆಗ್ತೈತಿ, ಅದ್ ಚೂಟುದು ಆಗಂಗಿಲ್ರಿ ನಮಗೆ. ಎಲ್ಲ ಅದಕ್ಕ ಒಂದು ಸಣ್ಣದ ಒಂದ್ ಯಂತ್ರ ಬರ್ತೈತಿ ನಿಮ್ಗೆ ಕುಡಿ ಚೂಟೋದಕ್ಕ? ನೋಡ್ಯಾವ್ರಿ, ನೋಡು ಯಾವಂದ್ರು ಅದಕ್ಕೆ ಬಹಳ ಹೈರಾಣ ಅಂತ. ಗಿರೀಶ್ ಅವರೇ ಕೊಡ್ತಾರ ಬೇಕಾದ್ರೆ ನಿಮ್ಗೆ ಅದೊಂದು ಯಂತ್ರ? ಇದು ಆಗ್ತೈತ್ರಿ, ಅಡ್ಡಾಡುದಾಗುದಿಲ್ರಿ ಅಂತ ಹೇಳಿ ನಾವ್ ಬಿಟ್ಟಾರ. ಅವ್ರು ಎಲ್ಲ ಹೇಳಿದ್ರು, ಮತ್ತೆ ಇವ್ರು ಟ್ರೈ ಮಾಡ್ಯಾರ ಅವ್ರು ರಾಜು ಅವರು. ನಮ್ ಬಕ್ಕಳ ಆಗ್ತೈತಿ ಅಂತ ಹೇಳಿ ನಾವು. ನೀವು ನೀವು ಬಟ್ಟೆ ನಿಮ್ ಜೋಡಿ ಯಾರು ಕೆಲಸ ಮಾಡೋದಕ್ಕ? ನಿಮ್ಮ ಯಾರು ಇಲ್ರಿ, ಯಾರು ನೀವು ಒಬ್ಬರೇ ಮಾಡ್ತೀರಿ ಕೆಲಸ? ಒಬ್ಬರೇ ರೀ, ಎಲ್ಲ ರೈತಾಪಿ ಕೆಲಸ ಎಲ್ಲ ನೀವು ಒಬ್ಬರೇ ಮಾಡ್ತೀರಿ? ಯಾರು ಇಲ್ರಿ, ನಮ್ಮ ಮನೆ ಹೆಣ್ಮಕ್ಳು ನಾವು ಅಷ್ಟೇ ಅಷ್ಟೇ. ಮತ್ತೆ ಉಳಿದ ಕೆಲಸಕ್ಕೆ ಬೇಕಾದ್ರ ಆಳುಗಳು ಬೇಕಾದ್ರೆ ಏನ್ ಮಾಡ್ತೀವಿ? ಆಳುಗಳು ಬೇಕಾದ್ರೆ ತಗೋತೇವ್ರಿ, ಇಲ್ಲ ನಾವು ಹೆಚ್ಚಿಗೆ ಆಳಾನೆ ತಗೊಳಂಗಿಲ್ರಿ. ನೀವೇ ನಿಮ್ಮ ಮೈಮೋರೋದು ನೀವೇ ದುಡಿತೀರಿ? ಅಂದ್ರೆ ಒಟ್ಟಾರೆಯಾಗಿ ಈಗ ಏನು ಈ ಔಷಧ ಇದೆ ಹೋಮಿಯೋ ಔಷಧ, ಅದು ನಿಮಗೆ ಸಮಾಧಾನ ಕೊಟ್ಟದ? ಸಮಾಧಾನ ಖುಷಿ ಆಗ್ಯದ ಅದ್ರಿಂದ. ಮತ್ತ ಮುಂದಿನ ದಿವಸಗಳಲ್ಲಿ ಇದು ಎಷ್ಟು ಎಕರೆದೊಳಗೆ ನೀವು 4-5 ಉಪಯೋಗ ಮಾಡಾಗತ್ತೀರಿ ಈಗ? ಇಲ್ರಿ, ಇದು 12 ಮಾಡಿದಾರೆ. ಈಗ 12 ಮಾಡಿರಿ, ಇನ್ನು ಮುಂದಿನ ದಿವಸಗಳಲ್ಲಿ ಎಲ್ಲಾ ಪ್ರದೇಶದೊಳಗೆ ನೋಡ್ಬೇಕಲ್ರಿ ಅವ್ರು ಏನ್ ಹೇಳ್ತಾರ ಅದ್ ನಾವು ಮಾಡಕ್ ಅಡ್ಡಿ ಇಲ್ಲ. ಅವ್ರು ಹೇಳ್ತಾರ ಅಂತಲ್ಲ, ನಿಮಗ್ ಹೆಂಗ್ ಅನಿಸಿದ್ ಮಾಡ್ಲೇಬೇಕಂತ ಖಾತ್ರಿ ಆಗ್ಯದ ನಿಮಗ? ನಮಗ್ ಖಾತ್ರಿ ಆಗ್ಯಾದ್ರಿ, ಇದು ಖಾತ್ರಿ ಅದ ನಮಗ್. ಅಡ್ಡಿಲ್ಲ ಅಂದ್ರೆ ಇನ್ನು ಮುಂದೆ ಸಹಿತ ನೀವು ಎಲ್ಲ ಬೆಳೆ ಒಳಗ ಈಗ ಹೂವಿನ ಬೆಳೆಗಳದಾವ ಹೂವಿನ ಬೆಳೆ ಒಳಗೆ ನೀವು ಉಪಯೋಗ ಮಾಡಿಲ್ಲ ಹೌದಾ ಇನ್ನು ಮುಂದೆ ಹೂವಿನ ಬೆಳೆ ಒಳಗೆ ಉಪಯೋಗ ಮಾಡ್ತೀರಿ ಜೋಳದ ಬೆಳೆ ಒಳಗೆ ಉಪಯೋಗ ಮಾಡ್ತೀರಿ ಮಾಡ್ತೇವಲ್ರಿ ಮತ್ತೆ ನಮಗೆ ಈಗ ಇದನ್ನ ಗೊತ್ತಾಗ್ಯದ ಮಾಡೇತೇವ್ರಿ ಇನ್ ಮುಂದೆ ಮತ್ತೆ ಖರ್ಚು ಕಮ್ಮಿ ಖರ್ಚು ಕಡಿಮೆ ಆಗ್ಯದ ನಿಮ್ಗೆ ಎಷ್ಟು ಕಡಿಮೆ ಆಗ್ಯದ ನಿಮ್ಗೆ ಖರ್ಚು ಈಗ ನೋಡ್ರಿ ಈಗ ನಾವು ಒಂದು ಪ್ಯಾಕೆಟ್ ಗೊಬ್ಬರ ತಗೋಬೇಕಂದ್ರ 1400 ರೂಪಾಯಿ ಡಿ ಎ ಪಿಗೆ ಮತ್ತೆ 400 ರೂಪಾಯಿ ಈರ್ಯಾಕ ಇವ್ರ ಕಡಿಮೆ ಒಳಗಾಗ್ತೈತ್ರಿ ಅದ್ರಾಗೆ ನಮ್ ಪೂರಾ ಹೊಲನೇ ಆಗಿ ಹೋಗದ್ ಬರೀ ಇದಕ್ ಹಚ್ಚುದಲ್ರಿ ಮತ್ತ ಬೀಜಕ್ಕೆ ಇಟ್ಟು ಹಚ್ಚಿಗೆರಿ ಬಿತ್ತದ ಅಡ್ಡಿ ಇಲ್ಲ ಮತ್ತೆ ಬೇರೆ ಏನು ಕೆಲಸ ಇಲ್ಲ ಅಡ್ಡಿ ಇಲ್ಲ ಈಗ ಅಂದ್ರೆ ಬಹಳ ಸರಳವಾಗಿ ನೀವು ಕೆಲಸ ಮಾಡ್ಕೊಂಡು ಹೋಗ್ಬೋದು ಅಲ್ಲ ಶ್ರಮಾನು ಹೆಚ್ಚು ಹತ್ತಂಗಿಲ್ಲ ಶ್ರಮಾನ ಮತ್ತೆ ಗೊಬ್ಬರ ಬಿತ್ತಾಕ ಒಂದ್ ಆಳ್ ಬೇಕು ಇದಕ್ಕೆ ಅದು ಏನು ಇಲ್ರಿ ಜಂಜಟ್ ಏನು ಬರಂಗಿಲ್ಲ ಕೂತಲ್ಲೆ ಬೀಜೋಪಚಾರ ಮಾಡೋದು ಬಿತ್ತನೆ ಮಾಡಿ ಮತ್ತೆ ಸರಳ ಆಯ್ತಲ್ಲ ಕೆಲಸ ಮತ್ತೆ ಅದರಿಂದ ಏನು ಇದು ಇಲ್ಲ ನಿಮ್ಮ ಹೌದಪ್ಪ ಅಪಾಯದ ಇದು ಕೆಮಿಕಲ್ ಅದ ಹಂಗೇನು ಇಲ್ಲ ಎಲ್ಲ ನಾವೇ ಸ್ವಂತ ಮಾಡ್ತೇವ್ರಿ ಏನು ಇಲ್ಲ ಬೇರೆಯವ್ರಿಗೂ ಕೂಡ ನೀವು ಹೇಳ್ತಾ ಇದ್ದೀರಿ ನೀವು ಮಾಡಿದ್ದನ್ನ ನೋಡಿದ್ದಾರೆ ಅವರು ನೋಡಿದ್ದಾರೆ ನೋಡಿದ್ದಾರೆ ಮತ್ತೆ ಕಡಿ ಕಡಿ ನಾವು ಎಲ್ಲ ಇದು ಮಾಡಿದ್ದೇವ್ರಿ ಈಗ ನಿಮಗೆ ಹೂವಿನ ಬೆಳೆಗೆ ಮಾರ್ಕೆಟ್ ಅದೆಲ್ಲ ಇಲ್ಲಿ ವಿಜಾಪುರದೊಳಗೆ ಎಲ್ಲ ನಿಮ್ಮ ಹೂ ಎಲ್ಲ ಅಲ್ಲೇ ಮಾರಾಟ ಬೇರೆ ಕಡೆ ಕಳಿಸೋದು ನಾವೇ ಮಾರೋದ್ರಿ ಎಲ್ಲ ನಾವೇ ಇದು ಮಾಡೋದು ಅಡ್ಡಿಲ್ಲ ಪಾಂಡೂರ್ ರಾಠೋಡ್ ಅವರೇ ನಿಮ್ ಜೊತೆ ಮಾತಾಡಿ ಸಂತೋಷ ಆಯ್ತು ಮತ್ತೆ ಏನು ತಾವು ಏನು ಪ್ರಯೋಗ ಮಾಡ್ತಾ ಇದ್ದೀರಿ ಯಾರಾದರೂ ಕೇಳಿದ್ರೆ ನಿಮ್ಮ ನಂಬರ್ ಹೇಳ್ತೀರಿ 9972134082 ಆತ್ಮೀಯರೆ ಈ ನಂಬರನ್ನು ತಾವು ಬರ್ಕೊಳ್ಬೋದು ನಾವು ಒಂದ್ಸಲ ಹೇಳ್ತೀನಿ 9972124082 ಈ ನಂಬರನ್ನು ಸಂಪರ್ಕ ಮಾಡಿ ಪಾಂಡು ರಾಠೋಡ್ ಅವರು ಯಾವ ರೀತಿ ಈ ಹೋಮಿಯೋ ಔಷಧ ಕುರಿತಾಗಿ ಪ್ರಯೋಗ ಮಾಡಿದ್ದಾರೆ ಮತ್ತು ಅವರ ವಿಚಾರಗಳು ಏನದಾವ ಈ ಎಲ್ಲ ವಿಷಯವನ್ನು ಅವ್ರ ಜೊತೆಗೆ ಚರ್ಚೆ ಮಾಡಿ ತಾವು ತಿಳ್ಕೊಳ್ಬಹುದು ಮತ್ತು ಅವರಿಂದ ತಾವು ಪ್ರೇರಣೆ ಕೂಡ ಪಡಿಬಹುದು ಒಳ್ಳೆಯದು ಪಾಂಡು ರಾಠೋಡ್ ಅವರೇ ಧನ್ಯವಾದಗಳು ತಾವು ಭಾಗವಹಿಸಿದ್ದಕ್ಕೆ ಮತ್ತೆ ಪ್ರಯೋಗ ಮಾಡಿದ್ದಕ್ಕೂ ಕೂಡ ಧನ್ಯವಾದಗಳು ಯಾಕಂತಂದ್ರೆ ಹೊಸದೇನು ಬರ್ತದಲ್ಲ ನಮ್ಮ ರೈತರು ಅದನ್ನು ಅಳವಡಿಸಿಕೊಂಡ್ರೆ ಅದರ ಸಾಧಕ ಬಾಧಕಗಳು ಗೊತ್ತಾಗ್ತಾವ ಮತ್ತು ನಾವು ಹೌದಪ್ಪ ಸರಿಯಾದ ದಾರಿಯಲ್ಲಿ ನಡೀತಾ ಇದ್ದೀವಿ ಅನ್ನುವಂಥ ಒಂದು ವಿಶ್ವಾಸ ಕೂಡ ನಮಗೆ ಬರ್ತದೆ ಈಗೇನು ಪ್ರಯೋಗ ಮಾಡ್ತಾ ಇದ್ದೀರಿ ಅದು ಬೇರೆಯವರಿಗೂ ಕೂಡ ಅನುಕೂಲ ಆಗಲಿ ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಅನುಕೂಲ ಆಗಲಿ ಅಂತೇಳಿ ಹಾರೈಸ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ನಮ್ಮ ಜೊತೆಗೆ ಗಿರೀಶ್ ಭದ್ರಗೊಂಡ ಅವರು ಕೂಡ ಇದ್ದಾರೆ ಪಾಂಡು ರಾಠೋಡ್ ಅವರು ಯಾವ ರೀತಿ ತೊಗರಿ ಒಳಗೆ ಈ ಹೋಮಿಯೋ ಔಷಧವನ್ನು ಬಳಸಿ ಬೀಜೋಪಚಾರ ಮಾಡಿ ಅವರು ಬೆಳೆದಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಇದನ್ನೇ ಪ್ರೇರಣೆ ತಗೊಂಡು ಏನೋ ಹೂವಿನ ಬೆಳೆ ಅವರೇನು ಮಾಡ್ತಾ ಇದ್ದಾರೆ ಅದರೊಳಗೂ ಕೂಡ ಪ್ರಯೋಗ ಮಾಡುವಂತಹ ಸಾಧ್ಯತೆಗಳು ಅದಾವೆ ಇಲ್ಲಿ ಸಾಕಷ್ಟು ಒಳ್ಳೆಯ ಔಷಧಗಳನ್ನು ಬಳಸಿ ಹೂವಿನ ಬಣ್ಣ ಇರಬಹುದು ಅಥವಾ ಹೂವಿನ ಒಂದು ಕೀಪಿಂಗ್ ಕ್ವಾಲಿಟಿ ಅಂತಿರ್ಬೋದು ಗುಣಮಟ್ಟ ಇರಬಹುದು ಅವುಗಳ ಸೈಜ್ ಇರಬಹುದು ಇವನ್ನೆಲ್ಲ ಸುಧಾರಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇರುವಂತಹ ಒಂದು ವಿಷಯ ಅದರ ಜೊತೆಗೆ ತೊಗರಿ ಒಳಗೆ ಮತ್ತೆ ಬೇರೆ ಬೇರೆ ವಿಷಯಗಳನ್ನು ಕುರಿತಾಗಿ ಕೂಡ ಪ್ರಯೋಗಗಳನ್ನು ಮಾಡುವಂತಹ ಒಂದು ಸಾಧ್ಯತೆಗಳನ್ನು ಕೂಡ ನಾವು ಇಲ್ಲಿ ನೋಡಬಹುದು ಅದಕ್ಕೆ ಯಾವ ರೀತಿ ಅವರಿಗೆ ಮಾರ್ಗದರ್ಶನ ಮಾಡಿದ್ರು ಅನ್ನೋದನ್ನ ಗಿರೀಶ್ ಅವರಿಂದ ಕೇಳೋಣ ಮೊದಲೇದಾಗಿ ಪಾಂಡು ಅವರು ನಿರಂತರ ನಮ್ಮ ಸಂಪರ್ಕದಲ್ಲಿ ಆಫೀಸಿಗೆ ಬರ್ತಿರ್ತಾರೆ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊತಾರೆ ನಮಗೆ ಬಂದಾಗ ಇವು ಕೃಷಿ ಯಂತ್ರೋಪಕರಣ ಆಗಿರ್ಬೋದು ಆ ಸಂದರ್ಭದಾಗ ಬಂದಾಗ ಅವರಿಗೆ ನಾನು ಹೇಳಿದೆ ನೀವು ಕೂಡ ಈ ಕೃಷಿಯಲ್ಲಿ ಈ ರಾಸಾಯನಿಕ ಬೆಳೆದಕ್ಕಿಂತ ಈ ಹೋಮಿಯೋ ಬೆಳೆಸ್ರಿ ಹೋಮಿಯೋ ಬಳಸೋದ್ರಿಂದ ನಿಮ್ದು ಭೂಮಿ ಫಲವತ್ತತೆನೂ ಹೆಚ್ಚಾಗ್ತೈತಿ ಆಮೇಲೆ ಈ ಬೆಳೆಗಳ ಇಳುವರಿನೂ ಕೂಡ ಜಾಸ್ತಿ ಬರ್ತದೆ ಆಮೇಲೆ ಇದಕ್ಕೆ ಖರ್ಚು ಕೂಡ ಕಡಿಮೆ ನಾವು ಮೊದಲು 1 ಎಕರೆ ನೀವು ಪ್ರಯೋಗ ಮಾಡ್ರಿ ಅಂತಂದು ಹೇಳಿದ್ರು 1 ಎಕರೆ ಪ್ರಯೋಗ ಮಾಡಿ ನೀವು ಉಳಿದ ರಾಸಾಯನಿಕ ಬಳಸಿದ್ರೆ ಅದಕ್ಕೆ ಕಂಪ್ಯಾರಿಸನ್ ವ್ಯತ್ಯಾಸ ನೋಡ್ರಿ ನಿಮ್ಗೆ ಸರಿ ಅನಿಸ್ತಂದ್ರೆ ಮುಂದೆ ಇದನ್ನು ಮುಂದುವರ್ಸ್ಕೊಂಡು ಹೋಗ್ರಿ ಅಂತ ಯಾಕಂತೇಳಿ 1 ಎಕರೆ ಅಲ್ಲ ಅವರು ಫಸ್ಟ್ ಸ್ಟಾರ್ಟಿಂಗ್ ಇಡೋದ್ರೆ 6 ಎಕರೆ 7 ಎಕರೆ ಅವರ 12 ಎಕರೆ ಅಂತ ಹೇಳಿ 12 ಎಕರೆ ಮಾಡಿದರು ಮಾಡಿ ಅದರಲ್ಲಿ ಸಕ್ಸಸ್ಫುಲ್ ರಿಸಲ್ಟು ಮಾಡಿದರು ಆಮೇಲೆ ಇದೇ ರೀತಿ ಹೂವಿನ ಬಗ್ಗೆನೂ ನಾನು ಹೇಳಿದ್ದೆ ನಾನು ಅವ್ರಿಗೆ ಈಗ ನಾವು ಇವತ್ತು ಸಾಕಷ್ಟು ಜನ ರೈತರಿಗೆ ಇವತ್ತು ಬೆಂಗಳೂರಿಗೆ ಸುದಕ್ಕೆ ನಾವು ಮೆಡಿಸಿನ್ ಅವರಿಗೆ ಮಾರ್ಗದರ್ಶನ ಮಾಡಿವಿ ಬೆಂಗಳೂರು ಫಾರ್ಮರ್ಸ್ಗೆ ಇಲ್ಲಿ ಬಂದು ಮೆಡಿಸಿನ್ ತೊಗೊಂಡು ಹೋಗಿದ್ದಾರೆ ಆಮೇಲೆ ಇಲ್ಲಿನೂ ಕೂಡ ಸ್ವಲ್ಪ ಇನ್ನೂ ಹೂವಿನ ಬಗ್ಗೆ ಅಂದ್ರೆ ಮೊದಲು ನಾವು ಆಹಾರದ ಬಗ್ಗೆ ಜಾಸ್ತಿ ಸ್ವಲ್ಪ ಫೋಕಸ್ ಮಾಡಿದ್ದೇವೆ ಯಾಕಂದ್ರೆ ತಿಂತಕ್ಕಂಥ ಆಹಾರ ನಮ್ಗೆ ಒಳ್ಳೆಯ ಕ್ವಾಲಿಟಿ ಆಹಾರ ಸಿಗಬೇಕಾದ್ರೆ ಮೊದಲನೇ ನಾವು ರೈತರನ್ನ ಒಳ್ಳೆಯ ಕ್ವಾಲಿಟಿ ಆಹಾರ ಬೆಳೆಯುವಂಗೆ ಮಾಡಬೇಕು ಅಂದ್ರೆ ಗ್ರಾಹಕರಿಗೆ ಒಳ್ಳೆಯ ಆಹಾರ ಸಿಗ್ತದೆ ಅಂತ ತಿಳ್ಕೊಂಡು ಅದನ್ನ ಹೋಮಿಯೋ ಮುಖಾಂತರ ಅವರಿಗೆ ಸ್ವಲ್ಪ ಮಾರ್ಗದರ್ಶನ ಮಾಡಿದ್ರು ಯಾವ ರೀತಿ ಬೀಜೋಪಚಾರ ಮಾಡಬೇಕು ಯಾವ ಸಂದರ್ಭದಲ್ಲಿ ಮಾಡಬೇಕು, ಆ ರೀತಿ ಪ್ರತಿಯೊಂದನ್ನು ನಾವು ಅವರಿಗೆ ಫೋನ್ ಮುಖಾಂತರ ಕೇಳೋದು, ಅದ್ರದ್ದು ಯಾವ ರೀತಿ ಬೆಳವಣಿಗೆ ಬಂದದ, ವ್ಯತ್ಯಾಸ ಏನದ, ಅದನ್ನ ಗಮನಿಸ್ರಿ ಅಂತ ಹೇಳ್ತದೆ. ಬೀಜೋಪಚಾರ ಮಾಡೋ ವಿಧಾನದಿಂದ ಒಂದು ವಿಶೇಷತೆ ನಾವು ಕಂಡುಕೊಂಡಿದ್ ಅಂದ್ರೆ ಜರ್ಮಿನೇಷನ್ ಈಕ್ವಲಿ ಆಗ್ತೈತಿ, ಅಂದ್ರೆ ಯೂನಿಫಾರ್ಮ್ ಆಗಿ ಬರ್ತಾವ, ಒಂದ್ ಎತ್ತರ ಒಂದ್ ಗಿಡ್ಡ ಈ ತರ, ಅದೊಂದು ಇಳುವರಿಲೂ ಬದಲಾವಣೆ ಕಂಡುಕೊಂಡಿದ್ದಾರೆ. ಮತ್ತೆ ಅದರ ಜೊತೆಗೆ ಈ ನಿಪ್ಪಿಂಗ್ ಮಾಡುವ ಒಂದು ಪ್ರೊಸೆಸ್ ಇರ್ತೈತಿ, ನಿಪ್ಪಿಂಗ್ ಮಾಡೋದ್ರಿಂದ ರೋಗ ಬಾಧೆನೂ ಕಂಟ್ರೋಲ್ ಮಾಡ್ಬೋದು, ಮತ್ತೆ ಬ್ರಾಂಚಸ್ ಎಕ್ಸ್ಟ್ರಾ ಬಂದು ಅಲ್ಲಿನೂ ಕೂಡ ಇಳುವರಿ ಬರ್ತಕ್ಕಂಥದ್ದು ಜಾಸ್ತಿ ಇದೆ ಅದರಲ್ಲಿ. ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ಬೆಳೆಗಳಲ್ಲಿ ಒಂದು ಸ್ವಲ್ಪ ಅವೇರ್ನೆಸ್ ಬೇಕಾಗ್ತೈತಿ ರೈತರಿಗೆ, ಯಾಕಂದ್ರೆ ಇದು ನಾವು ಕೊಡ್ತಕ್ಕಂಥ ಮೆಡಿಸಿನ್ ನಾವು ತೊಗರಿ ಕೊಟ್ಟೋದ್ರೆ ನಾವು ತೊಗರಿಗೆ ಅಷ್ಟೇ ಬಳಸ್ಬೇಕದು, ಬೇರೆ ಇದಕ್ಕೆ ಬಳಸಿಕ್ಕಾಗಲ್ಲ. ಅದಕ್ಕೆ ಈಗ ತರಕಾರಿ ಆಗಿರ್ಬೋದು, ಇನ್ನಿತರ ಹೂವಿನ ಬೆಳೆಗಳೇ ಆಗಿರ್ಬೋದು, ಹಣ್ಣಿನ ಗಿಡಗಳಾಗಿರ್ಬೋದು, ಅರಣ್ಯ ಗಿಡಗಳಿಗಾಗಿರ್ಬೋದು, ಪ್ರತಿಯೊಂದಕ್ಕೂ ಮೆಡಿಸಿನ್ ಐತಿ. ಅದನ್ನ ಕಡಿಮೆ ಖರ್ಚಲ್ಲಿ ಅದನ್ನ ಪ್ರಯೋಗ ಮಾಡಿ ನೋಡ್ರಿ. ನೀವು ಅರಣ್ಯ ಬೆಳೆ ಆದ್ರೆ ಲಾಂಗ್ ಟರ್ಮ್ ಆಗ್ತೈತಿ, ನಮಗೆ ಹೆಂಗ್ ಗ್ಯಾರಂಟಿ ಅಂತ ಕೇಳ್ಬೋದು ರೈತರು. ಅದಕ್ಕೆ ನಾವು ಸಣ್ಣ ಬೆಳೆಗಳನ್ನ ನೀವು ಅಂದ್ರೆ ಈಗ ನಾವು ತರಕಾರಿಯಲ್ಲಿ ಮಾಡಿದ್ರೆ ಒಂದು ವಾರದಲ್ಲಿ ರಿಸಲ್ಟ್ ನೋಡ್ಬೋದು, ಹಂಗೆ ಆ ರೀತಿ ನೀವು ಅದ್ರ ಮೇಲೆ ನೀವು ಪ್ರಯೋಗ ಮಾಡಿ ನೋಡಿದಾಗ ನಿಮಗೆ ಆ ಒಂದು ನಂಬಿಕೆ ಬಂದ್ಬಿಡ್ತೈತಿ ರೈತರಿಗೆ. ನಂತರ ನೀವು ಮುಂದಿನ ದಿನಗಳಲ್ಲಿ ಅದನ್ನ ಯಾವ ರೀತಿ ನೀವು ಅರಣ್ಯ ಬೆಳೆಗಳಿಗೂ ಬಳಸಬಹುದು, ತೋಟಗಾರಿಕೆ ಬೆಳೆಗಳಿಗೂ ಬಳಸಬಹುದು, ಡ್ರೈಲ್ಯಾಂಡ್ ಅಗ್ರಿಕಲ್ಚರ್ಗೂ ಬಳಸಬಹುದು. ಒಮ್ಮೆ ವಿಶ್ವಾಸ ಬರಬೇಕು ಬರಬೇಕು ಅದಕ್ಕೆ ನಾವು ಯಾರಿಗೂ ರೈತರಿಗೆ ಫೋರ್ಸ್ ಮಾಡಂಗಿಲ್ಲ. ನಿಮ್ಮ ಹೊಲದಲ್ಲಿ ನೀವೇ ಪ್ರಯೋಗ ಮಾಡಿ ನೀವೇ ಬಂದು ಹೇಳ್ರಿ ರಿಸಲ್ಟ್ ಅಂತ ಹೇಳ್ಬಿಟ್ಟು. ಒಳ್ಳೇದು ಗಿರೀಶ್ ಭದ್ರೇಗೌಡ ಅವರೇ, ತಮ್ಮ ಅನಿಸಿಕೆಗಳಿಗೆ ಧನ್ಯವಾದಗಳು, ಭಾಗವಹಿಸಿದ್ದಕ್ಕೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಅನಂತ ಶಕ್ತಿಯ ಮೂಲವಾಗಿ ಮರಗಳಲಿಹುದು ಇಂದನ, ಪಡೆಯಲು ನಾವು ಮನಸ್ಸು ಮಾಡಬೇಕಿದೆ ಈ ದಿನ, ಪಡೆಯಲು ನಾವು ಮನಸ್ಸು ಮಾಡಬೇಕಿದೆ ಈ ದಿನ, ಅನಂತ ಶಕ್ತಿಯ ಮೂಲವಾಗಿ ಮರಗಳಲಿಹುದು ಇಂದನ, ಅನಂತ ಶಕ್ತಿಯ ಮೂಲವಾಗಿ ಶಕ್ತಿಯ ಗಣಿಯ ಕದವ ತೆರೆಯಲು ಕೂಡಿ ಕೂಗೋಣ, ಶುದ್ಧ ಶಕ್ತಿಯ ಗಣಿಯ ಕದವ ತೆರೆಯಲು ಕೂಡಿ ಕೂಗೋಣ, ಮಲಿನವಾಗಿ ಆ ಭೂಮಿಯ ಪರಿಸರ ಶುದ್ಧಿಯ ಮಾಡೋಣ, ಮಲಿನವಾಗಿ ಆ ಭೂಮಿಯ ಪರಿಸರ ಶುದ್ಧಿಯ ಮಾಡೋಣ. ಬೆಳೆದು ಇಂಧನ ಸಕ್ಷಮರಾಗೋಣ, ಮಂಗೇಶಿ ಮುರುಬ ಬೆಳೆದು ಇಂಧನ ಸಕ್ಷಮರಾಗೋಣ, ಮುಂದಿನ ಬಾಳಿನ ರಾಜ್ಯ ಮಾರ್ಗದ ಬಾಗಿಲ ತೆರೆಯಲು ಕೂಡಿಕೋಣ, ಮುಂದಿನ ಬಾಳಿನ ರಾಜ್ಯ ಮಾರ್ಗದ ಬಾಗಿಲ ತೆರೆಯಲು ಕೂಡಿಕೋಣ. ಉಲ್ಜಾ ಸಿಂ ಸಿಂ ಉಲ್ಜಾ

ಬನ್ನಿ ಮಾನ ಮೇ ಮಾನ ಮೇ ಮುಡಿ ಹರಿ ಬನ್ನಿ ಬಂದೈವಾಗಲ ಮುಂದ ಬಂಗಾರ ತುಳಕಲ ಬಂದ ಕುಟಕ ಸಸಿ ಚಂದ ಮಾನ ಮೇ ಮಾನ ಮೇ ಮುಡಿ ಹರಿ ಬನ್ನಿ ಮಾನ ಮೇ ಮಾನ ಮೇ ಮುಡಿ ಹರಿ ಬನ್ನಿ ಬಂದ ಕುಟಕ ಸಸಿ ಚಂದ ಮಾನ ಮೇ ಮಾನ ಮೇ ಮುಡಿ ಹರಿ ಬನ್ನಿ ಮಾನ ಮೇ ಮಾನ ಮೇ ಮುಡಿ ಹರಿ ಬನ್ನಿ ಬಂದನಿ ಕೋಟಕ ಸಸಿ ಚಲೇ ಮಾನ ಮೇ ಬನ್ನಿ ಮುಡಿಯಾಕ ಮಾಗ ಚಂದ ಮಾನ ಮೇ ಮಾನ ಮೇ ಮುಡಿ ಹರಿ ಬನ್ನಿ ಮಾನ ಮೇ ಮಾನ ಮೇ ಮುಡಿ ಹರಿ ಬನ್ನಿ ಬನ್ನಿ ಮುಡಿಯಾಕ ಮಾಗ ಚಂದ ಮಾನ ಮೇ ಮಾನ ಮೇ ಮುಡಿ ಹರಿ ಬನ್ನಿ ಮಾನ ಮೇ ಮಾನ ಮೇ ಮುಡಿ ಹರಿ ಬನ್ನಿ ಕನ್ನ ಮೋಗಿಲಿ ನನ್ನ ಎನ್ನ ಮಗಳ ಚಲೇ ಬನ್ನಕ ನನ್ನ ಸಸಿ ಚಲವೆ ಮಾನ ಮೇ ಮಾನ ಮೇ ಮುಡಿ ಹರಿ ಬನ್ನಿ ಮಾನ ಮೇ ಮಾನ ಮೇ ಮುಡಿ ಹರಿ ಬನ್ನಿ ಬನ್ನಕ ನನ್ನ ಸಸಿ ಚಲವೆ ಮಾನ ಮೇ ಮಾನ ಮೇ ಮುಡಿ ಹರಿ ಬನ್ನಿ ಮಾನ ಮೇ ಮಾನ ಮೇ ಮುಡಿ ಹರಿ ಬನ್ನಿ ಬನ್ನಕ ನೀ ನನ್ನ ಸಸಿ ಚಲಿವೆ ಮಾನ ಮೇ ಬನ್ನಿ ಮುಡಿಯಾಕ ಮಾಗ ಚಲುವ ಮಾನ ಮೇ ಮಾನ ಮೇ ಮುಡಿ ಹರಿ ಬನ್ನಿ ಮಾನ ಮೇ ಮಾನ ಮೇ ಮುಡಿ ಹರಿ ಬನ್ನಿ ಅಪ್ಪ ನೀನ ಕಾಲ ಅಪ್ಪಳಕ್ಕಿಂತ ತಿಳವ ಮತ್ತೆಲ್ಲಿ ತುಳಲೆ ಗೋಣಿ ಮುಳ್ಳ ಮಾನ ಮೇ ಮಾನ ಮೇ ಮುಡಿ ಹರಿ ಬನ್ನಿ ಮಾನ ಮೇ ಮಾನ ಮೇ ಮುಡಿ ಹರಿ ಬನ್ನಿ ಮತ್ತೆಲ್ಲಿ ನೀ ತುಳದೆ ಗೋಣಿ ಮುಳ್ಳ ರೈ ಸ್ವಾಮಿ ಮರು ಬನ್ನಿ ಮುಡದ ಬರುವಾಗ ಮಾನ ಮೇ ಮಾನ ಮೇ ಮುಡಿ ಹರಿ ಬನ್ನಿ ಮಾನ ಮೇ ಮಾನ ಮೇ ಮುಡಿ ಹರಿ ಬನ್ನಿ ಮರು ಬನ್ನಿ ಮುಡದ ಬರುವಾಗ ಮಾನ ಮೇ ಮಾನ ಮೇ ಮುಡಿ ಹರಿ ಬನ್ನಿ ಮಾನ ಮೇ ಮಾನ ಮೇ ಮುಡಿ ಹರಿ ಬನ್ನಿ ಅಪ್ಪ ನೀನ ಕಾಲ ತುಪ್ಪಲಕ್ಕಿಂತ ತಿಳವ ಮತ್ತೆಲ್ಲಿ ತುಳದೆ ಗೋಣಿ ಮುಳ್ಳ ಮಾನ ಮೇ ಮಾನ ಮೇ ಮುಡಿ ಹರಿ ಬನ್ನಿ ಮಾನ ಮೇ ಮಾನ ಮೇ ಮುಡಿ ಹರಿ ಬನ್ನಿ ಮತ್ತೆಲ್ಲಿ ತುಳದೆ ಗೋಣಿ ಮುಳ್ಳ ಮಾನ ಮೇ ಮಾನ ಮೇ ಮುಡಿ ಹರಿ ಬನ್ನಿ ಮಾನ ಮೇ ಮಾನ ಮನಮೆ ಮುಡಿ ಅರಿ ಬನ್ನಿಯ ಮತ್ತಲ್ಲಿ ನೀ ತುಳದೆ ಗಣಿ ಮುಳ್ಳೈರೈ ಸ್ವಾಮಿ ಹತ್ತು ರೈತಾರ ಹೊಲದಾಗ ಮಾನಮೆ ಮಾನಮೆ ಮುಡಿಯಾರಿ ಬನ್ನೆ ಮಾನಮೆ ಮಾನಮೆ ಮುಡಿಯಾರಿ ಬನ್ನಿಯ ಹತ್ತು ರೈತಾರ ಹೊಲದಾಗ ಮಾನಮೆ ಮಾನಮೆ ಮುಡಿಯಾರಿ ಬನ್ನೆ ಮನಮೆ ಮುಡಿಯರಿ ಬನ್ನಿಯ ಒಂದತ ಉಪಾಸ ಕಂದನ ಕೈಯಗ ದೀಪ ಲೋಲ್ಯಾಡು ಮೂತ ಕಿವಿಯಾಗ ಮಾನೆಮ್ಮೆ ಮಾನೆಮ್ಮೆ ಮುಡಿಯರಿ ಬನ್ನಿಯ ಮಾನೆಮ್ಮೆ ಮಾನಮೆ ಮುಡಿಯರಿ ಬನ್ನಿಯ ಲುಲಾಡು ಮೂತ ಕಿವಿಯಾಗ ಮಾನಮೆ ಮಾನಮೆ ಮುಡಿಯರಿ ಬನ್ನಿಯ ಮಾನಮೆ ಮಾನಮೆ ಮುಡಿಯರಿ ಬನ್ನಿಯ ಲುಲಾಡು ನೀ ಮೂತ ಕಿವಿಯಾಗ ಕಂದನ ಮ್ಯಾಲ ಕರ ನಿರಲೆ ಮಾನಮ್ಮೆ ಮಾನಮ್ಮೆ ಮುಡಿಯರಿ ಬನ್ನಿಯ ಮಾನಮ್ಮೆ ಮಾನಮ್ಮೆ ಮುಡಿಯರಿ ಬನ್ನಿಯ ಕಂದನ ಮ್ಯಾಲ ಕರ ನಿರಲೆ ಮಾನಮ್ಮೆ ಮಾನಮ್ಮೆ ಮುಡಿಯರಿ ಬನ್ನಿಯ ಮಾನಮ್ಮೆ ಮಾನಮ್ಮೆ ಮುಡಿಯರಿ ಬನ್ನಿಯ ಒಂದತ ಉಪಾಸ ಕೆಂಡದಂತ ಬಿಸಲ ಸಣ್ಣ ಕಂದವ್ವ ಬಗಲಾಗ ಮಾನಮ್ಮೆ ಮಾನಮ್ಮೆ ಮುಡಿಯರಿ ಬನ್ನಿಯ ಮಾನಮ್ಮೆ ಮಾನಮ್ಮೆ ಮುಡಿಯರಿ ಬನ್ನಿಯ LIC ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್ LIC ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್ ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ ಗಳಲ್ಲ LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ ಗುಜಾರ ಮಾಪಾರೊಂದೆನ ಕೋಡ ನಿನ್ನ ಮನಸ್ಸಿಗೆ ಬಂದರೆನ ಕೋಡ ನಿನ್ನ ಮನಸ್ಸಿಗೆ ಬಂದರೆನ ಕೋಡ ಗುಜಿ ಗುಜಿ ಮಾಪಾರೊಂದೆನ ಕೋಡ ನಿನ್ನ ಮನಸ್ಸಿಗೆ ಬಂದರೆನ ಕೋಡ ಮನಸ್ಸಿಗೆ ಬಂದರೆನ ಕೋಡ ಮನಸ್ಸಿಗೆ ಬಂದರೆನ ಕೋಡ ನಾಳಿಗೆ ಬಂದ ಮಣಿ ನೋಡ ನಾಳಿಗೆ ಬಂದ ಮಣಿ ನೋಡ ನಿನ್ನ ಮನಸ್ಸಿಗೆ ಬಂದರೆನ ಕೋಡ ಮನಸ್ಸಿಗೆ ಬಂದರೆನ ಕೋಡ ನಾಳಿಗೆ ಬಂದ ಮಣಿ ನೋಡ ನಿನ್ನ ಮನಸ್ಸಿಗೆ ಬಂದರೆನ ಕೋಡ ನಾಳಿಗೆ ಬಂದ ಮಣಿ ನೋಡ ನಿನ್ನ ಮನಸ್ಸಿಗೆ ಬಂದ ಮಣಿ ನೋಡ ಉಪ್ಪಾರಂತೆ ಹೋಗೋಣ ಪಂಚಾಂಗ ತಗಸಿ ನೋಡೋಣ ಪಂಚಾಂಗ ತಗಸಿ ನೋಡೋಣ ಹೊತ್ತಿಗೆಗ ಬಂದರ ಮಾಡೋಣ ಹೊತ್ತಿಗೆಗ ಬಂದರ ಮಾಡೋಣ ಪಂಚಾಂಗ ತಗಸಿ ನೋಡೋಣ ಹೊತ್ತಿಗೆಗ ಬಂದರ ಮಾಡೋಣ ಹೊತ್ತಿಗೆಗ ಬಂದರ ಮಾಡೋಣ ಹೊತ್ತಿಗೆಗ ಬಂದರ ಮಾಡೋಣ ನಮ್ಮ ನಿಮ್ಮ ಬೆಡಗ ಕೇಳೋಣ ನಮ್ಮ ನಿಮ್ಮ ಗಡಗ ಕೇಳೋಣ, ಹೊಂದನಕಾದರ ಮಾಡೋಣ, ಹೊಂದನಕಾದರ ಮಾಡೋಣ. ನಮ್ಮ ನಿಮ್ಮ ಗಡಗ ಕೇಳೋಣ, ಹೊಂದನಕಾದರ ಮಾಡೋಣ, ಹೊಂದನಕಾದರ ಮಾಡೋಣ. ಬೆಳ್ಳಿ ಬಂಗಾರ ಹೊಟ್ಟೆತಿ, ಬಾಂಡೆ ಗಿಂಡೆ ಹೊಟ್ಟೆತಿ, ಬೆಳ್ಳಿ ಬಂಗಾರ ಮಸ್ತೈತೆ, ಬೆಳ್ಳಿ ಬಂಗಾರ ಮಸ್ತೈತೆ, ಹನ್ನೆರಡಂಕನ ಮನಿ ಐತೆ, ಹನ್ನೆರಡಂಕನ ಮನಿ ಐತೆ.